ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಅನುಕೂಲವಾಗುವಂತೆ ಆವರಣ ಗೋಡೆ ಕೆಡವಿ ಮರಗಳನ್ನು ಕಡಿಯಲಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಕುರಿತಂತೆ ಇಂದು ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಆಯೋಜಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಹಾರಾಣಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡವು ಮೈಸೂರು ವಾರಿಯರ್ಸ್ ತಂಡವನ್ನು 9 ವಿಕೆಟ್ಗಳಿಂದ ಸೋಲಿಸಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ಶಿವಮೊಗ್ಗ ಲಯನೀಸ್ ಹಾಗೂ ಹುಬ್ಬಳ್ಳಿ ಟೈಗರ್ಸ್ ನಡುವಿನ ತಂಡ ಮಳೆಯಿಂದಾಗಿ ರದ್ದಾಗಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈಕೋರ್ಟ್ ನ್ಯಾಯಾಂಗ ನಿಂದನೆ ಎಚ್ಚರಿಕೆ ಹಿನ್ನೆಲೆ ಮುಷ್ಕರ ಹಿಂಪಡೆದ ಸಾರಿಗೆ ನೌಕರರು. ಡಬಲ್ ಡೆಕ್ಕರ್ ಯೋಜನೆ ಭೂಸ್ವಾಧೀನಕ್ಕೆ ಅನುದಾನ ನೀಡುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಬೆಂಗಳೂರು ಬೆಳಗಾವಿ ನೂತನ ವಂದೇ ಭಾರತ್ ರೈಲಿಗೆ ಇದೇ 10ರಂದು ಪ್ರಧಾನಿ ಹಸಿರು ನಿಶಾನೆ. ಅಮೆರಿಕದ ಬೋಸ್ಟನ್ನಲ್ಲಿ ಶಾಸಕಾಂಗ ಶೃಂಗಸಭೆ, ಸಂಸದೀಯ ಅನುಭವ ಹಂಚಿಕೊಂಡ ಸಭಾಪತಿ ಬಸವರಾಜ ಹೊರಟ್ಟಿ. ಧರ್ಮಸ್ಥಳ ಪ್ರಕರಣ, ಎಲ್ಲಾ ಪ್ರಕರಣ ಎಸ್ಐಟಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕರ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಅಂದಿಗೂ ಇಂದಿಗೂ ಎಂದೆಂದಿಗೂ ಮಾಹಿತಿಗೆ ಮಿತಿಯಿಲ್ಲ, ಮನರಂಜನೆಗೆ ಕೊನೆಯಿಲ್ಲ. ನೆನಪೆ ನಿತ್ಯ ಮಲ್ಲಿಗೆ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ, ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90ರ ವಸಂತ. ನನ್ನೆದೆಯ ಬಾಂಧಳಗೆ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಪ್ರಸ್ತಾವನಾ: ಜಲವಾಯು ಕ್ಯಾ ಹೈ ಔರ್ ಹಮೇ ಇಸ್ಕಿ ಪರ್ವಾ ಕ್ಯೋ ಕರ್ನಿ ಚಾಹಿಯೆ. ನಮಸ್ಕಾರ ದೋಸ್ತೋ, ಕ್ಯಾ ಆಪ್ ಜಾನ್ತೆ ಹೈ ಕಿ ಜಲವಾಯು ಕ್ಯಾ ಹೋತಿ ಹೈ? ಜಲವಾಯು ವಹ ಸಾಮಾನ್ಯ ಮೌಸಮ ಹೈ ಜೋ ಹಮ್ ಕಿಸಿ ಜಗಹ ಪರ್ ಲಂಬೆ ಸಮಯ ತಕ್ ಲಗಭಗ 30 ಸಾಲ ತಕ್ ಮಹಸೂಸ್ ಕರ್ತೆ ಹೈ. ಯಹ ಸೂರ್ಯ ಕಿ ರೋಶನಿ, ಹವಾ, ಜಮೀನ್, ಸಮಂದರ್ ಔರ್ ಬರ್ಫ್ ಸೇ ಪ್ರಭಾವಿತ ಹೋತಿ ಹೈ. ವೈಜ್ಞಾನಿಕ ವಿಭಿನ್ನ ಕ್ಷೇತ್ರೋ ಜೈಸೆ ಭೂಗೋಳ, ಮಹಾಸಾಗರ ವಿಜ್ಞಾನ ಔರ್ ಮೌಸಮ ವಿಜ್ಞಾನ ಸೇ ಜುಡಿ ಜಾನಕಾರಿಯೋ ಕೋ ಏಕ್ ಸಾಥ್ ಲೇಕರ್ ಅಧ್ಯಯನ ಕರ್ತೆ ಹೈ, ತಾಕಿ ಹಮ್ ಯೇ ಸಮಝ ಸಕೆ ಕಿ ಹಮಾರಾ ಗ್ರಹ ಕೈಸೆ ಕಾಮ ಕರ್ತಾ ಹೈ. ಲೇಕಿನ್ ಆಜ್ ಹಮಾರಿ ಜಲವಾಯು ಪಹಲೆ ಸೇ ಕಹೀ ಜ್ಯಾದಾ ತೇಜಿ ಸೇ ಬದಲ್ ರಹಿ ಹೈ. ಇಸ್ಕಾ ಸಬ್ಸೇ ಬಡಾ ಕಾರಣ ಮಾನವ ಗತಿವಿಧಿಯೋ ಸೇ ಗ್ರೀನ್ ಹೌಸ್ ಗ್ಯಾಸ್ ಕಾ ನಿಕಲ್ನಾ ಹೈ. ಇಸ್ ವಜಹ ಸೇ ಗರ್ಮಿ ಬಡ ರಹಿ ಹೈ, ಬಾಢ್ ಆ ರಹಿ ಹೈ, ಸೂಖಾ ಪಡ ರಹಾ ಹೈ ಔರ್ ಸಮುಂದರ ಕಾ ಜಲಸ್ತರ ಭಿ ಬಡ ರಹಾ ಹೈ. ಜಲವಾಯು ಪರಿವರ್ತನ ಸೇ ಲಡನೆ ಕೇ ಲಿಯೆ ಸಬ್ಸೆ ಪಹಲಾ ಕದಮ ಇಸ್ಸೇ ಸಮಝನಾ ಹೈ. ಇಸ್ಲಿಯೆ ಯುನೆಸ್ಕೊ ಜಲವಾಯು ಪರಿವರ್ತನ ಕಿ ಜಾನಕಾರಿ ಕೋ ಆಸಾನ್ ಔರ್ ಸರಳ ಭಾಷಾ ಮೇ ಸಮಝಾನೆ ಕಾ ಸಮರ್ಥನ್ ಕರ್ತಾ ಹೈ, ತಾಕಿ ಸ್ಕೂಲ್ ಕೆ ಬಚ್ಚೋ ಸೇ ಲೇಕರ್ ಸಮುದಾಯ ಕೆ ನೇತಾ ತಕ್ ಸಭಿ ಯೇ ಜಾನ್ ಸಕೆ ಕಿ ಧರ್ತಿ ಪರ್ ಕ್ಯಾ ಹೋ ರಹಾ ಹೈ ಔರ್ ಹಮ್ ಇಸೇ ಬಚಾನೆ ಕೆ ಲಿಯೆ ಕ್ಯಾ ಕರ್ ಸಕ್ತೆ ಹೈ. ಇಸ್ ವಿಷಯ ಪರ್ ಏಕ್ ಖಾಸ್ ಪ್ರದರ್ಶನಿ ಆಯೋಜಿತ ಕಿ ಗಯಿ ಹೈ ಜೋ ಆಪ್ಕೋ ದಿಖಾಯೇಗಿ ಕಿ ಜಲವಾಯು ಪರಿವರ್ತನ ಹಮಾರಿ ದುನಿಯಾ ಕೋ ಕೈಸೆ ಪ್ರಭಾವಿತ ಕರ ರಹಾ ಹೈ. ಇಸ್ಮೇ ಸಾಫ್ ಪಾನಿ,

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಯೂರಿಕ್ ಆಸಿಡ್ ಸಂಬಂಧಿತ ಸಂಧಿವಾತ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು. ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಂಧಿವಾತ ರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು ಮೂಲತಃ ಕೊಪ್ಪಳದವರು. ಇವರು ತಮ್ಮ MBBS ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕೋಲಾರಿನ ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿ ನಂತರ ತಮ್ಮ MD ಸ್ನಾತಕೋತ್ತರ ಪದವಿಯನ್ನು ಮಣಿಪುರ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಂಫಾಲ್ ಇಲ್ಲಿ 2017 ಪಡೆದರು. 2017 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚಿಕಿತ್ಸಾ ವಿಭಾಗದಲ್ಲಿ 2 ಕಾಲ ಸೇವೆಯನ್ನು ಸಲ್ಲಿಸಿ ನಂತರ 2022 ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಸಂಧಿವಾತ ರೋಗ ಚಿಕಿತ್ಸಾ ವಿಷಯದಲ್ಲಿ DNB ಪದವಿಯನ್ನು ಕೂಡ ಪಡೆದರು. 2023 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಹುಲ್ ಬಿಸರಳ್ಳಿ ಅವರು ಯೂರಿಕ್ ಆಸಿಡ್ ಸಂಬಂಧಿತ ಸಂಧಿವಾತದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರುವಂತೆ ಇವತ್ತಿನ ಈ ವಿಷಯ ಗೌಟ್ ಅಥವಾ ಯೂರಿಕ್ ಆ್ಯಸಿಡ್ನ ಸಂಬಂಧಿತ ಸಂಧಿವಾತ. ಬಹಳಷ್ಟು ಜನ ಈ ಗೌಟ್ ಅಥವಾ ಯೂರಿಕ್ ಆ್ಯಸಿಡ್ನ ಸಂಧಿವಾತದ ಬಗ್ಗೆ ಕೇಳಿರ್ತೀರಿ. ಗೌಟ್ ಎಂಬುದೊಂದು ಯೂರಿಕ್ ಆ್ಯಸಿಡ್ ಸಂಬಂಧಿತ ಸಂಧಿವಾತ. ನಮ್ಮ ಸಂಧಿಗಳಲ್ಲಿ ವಿಶೇಷವಾಗಿ ಕಾಲಿನ ಹೆಬ್ಬೆರಳಿನಿಂದ ಶುರುವಾಗುವಂಥದ್ದು 90-95% ಕೇಸ್ಗಳಲ್ಲಿ ಕಾಲಿನ ಹೆಬ್ಬೆರಳಿನಿಂದನೇ ಶುರುವಾಗುವಂಥದ್ದು. ಈ ಸಂಧಿವಾತ ಬೇರೆ ಎಲ್ಲ ಸಂಧಿವಾತಗಳಿಗಿಂತ ಹೇಗೆ ಭಿನ್ನ ಅಂತಂದರೆ, ಇದರಲ್ಲಿ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಮತ್ತು ನಮ್ಮ ಆಹಾರ ಶೈಲಿ, ಆಹಾರ ಪದ್ಧತಿ, ಫುಡ್ ಹ್ಯಾಬಿಟ್ಸ್, ಅದರೊಳಗಿನ ಅಶಿಸ್ತು, ಅಲಕ್ಷ್ಯ ಈ ಸಂಧಿವಾತದ ಆರಂಭ ಹಾಗೂ ಉಲ್ಬಣಗೊಳ್ಳುವಿಕೆಗೆ ಕಾರಣವಾಗ್ತದೆ. ಇದು ಅನೇಕ ಸಂಧಿವಾತದ ಪ್ರಕಾರಗಳಲ್ಲಿ ಕ್ರಿಸ್ಟಲ್ ಆರ್ಥ್ರೈಟಿಸ್ ಅಂತ ವರ್ಗೀಕರಿಸಲ್ಪಡುತ್ತದೆ. ಮೊದಲನೇದಾಗಿ ನಿಮ್ಮೆಲ್ಲರ ಪ್ರಶ್ನೆ ಏನಂತಂದರೆ, ಯೂರಿಕ್ ಆ್ಯಸಿಡ್ ಅಂದರೆ ಏನಪ್ಪ ಅಂತ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಹ ಜೀವಕೋಶಗಳಿಂದ ಆಗಿರ್ತದೆ. ಈ ಜೀವಕೋಶಗಳಲ್ಲಿ DNA ಮತ್ತು RNA ಇರುತ್ತೆ, ಅದನ್ನು ವಂಶವಾಹಿಗಳು ಅಂತ ಕರಿತೀವಿ. ಅದರ ಬಿಲ್ಡಿಂಗ್ ಬ್ಲಾಕ್ಗಳು ಇದು ಆಗಿರುವಂಥದ್ದು ನ್ಯೂಕ್ಲಿಕ್ ಆ್ಯಸಿಡ್. ಅದರಲ್ಲಿ ಪ್ಯೂರಿನ್ ಮತ್ತು ಪಿರಿಮಿಡಿನ್ಗಳು ಅಂತ ಇರ್ತವೆ. ಸೊ ಈ ಪ್ಯೂರಿನ್ಗಳು ಜೈವಿಕ ಕ್ರಿಯೆಗಳಲ್ಲಿ ಉತ್ಪತ್ತಿ ಮತ್ತು ವಿಲೇವಾರಿ ಆಗ್ತಾನೇ ಇರುತ್ತೆ. ಸೊ ಇದು ವಿಲೇವಾರಿ ಆಗ್ತಾ ಆಗ್ತಾ ಅದರ ಅಂತಿಮ ಘಟ್ಟವೇ ಯೂರಿಕ್ ಆ್ಯಸಿಡ್ ಅಂತ. ಕೆಳಸ್ತರದ ಪ್ರಾಣಿಗಳಲ್ಲಿ ಈ ಯೂರಿಕ್ ಆ್ಯಸಿಡ್ ಮೂತ್ರ ಮತ್ತು ಇದರಲ್ಲಿ ಕರಗಿ ಎಕ್ಸ್ಕ್ರೀಟ್ ಆಗುತ್ತೆ. ಹಾಗೆ ಅದು ಮನುಷ್ಯನಲ್ಲಿ ಆ ವಿಧದ ಎನ್ಝೈಮ್ಗಳು ಅಥವಾ ಕಿಣ್ವಗಳು ಇರೋದಿಲ್ಲ. ಸೊ ಯೂರಿಕ್ ಆ್ಯಸಿಡ್ ಅದರ ಅಂತಿಮ ಘಟ್ಟ ಆಗುತ್ತೆ. ಸೊ ಯೂರಿಕ್ ಆ್ಯಸಿಡ್ಡು ತಕ್ಕಮಟ್ಟಿಗೆ ಬ್ಲಡ್ಡಲ್ಲಿ ಇರುತ್ತೆ ಮತ್ತು ಅದನ್ನು ಅದರ ಕೆಲವೊಂದು ಕೆಲಸಗಳಿದ್ದಾವೆ. ಹೇಗೆ ಅಂತಂದರೆ, ಡಿಆಕ್ಸಿಡೆಂಟ್ ಫಂಕ್ಷನ್. ಆಕ್ಸಿಜನ್ ನಮ್ಮ ಎಲ್ಲ ಜೈವಿಕ ಕ್ರಿಯೆಗಳಿಗೆ ಬೇಕು. ಸೊ ಹಾಗಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾಗ್ತದೆ. ಆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ನ್ಯೂಟ್ರಲೈಸ್ ಮಾಡುವಂಥ ಕೆಲವೊಂದು ಪದಾರ್ಥಗಳಲ್ಲಿ ಯೂರಿಕ್ ಆ್ಯಸಿಡ್ ಕೂಡ ಒಂದು. ಇದರ ಪ್ರಮಾಣ ಎಷ್ಟಿರಬೇಕು ಬ್ಲಡ್ನಲ್ಲಿ ಅಂತಂದರೆ 3.5-7.2, ಅದು ಅದರ ನಾರ್ಮಲ್ ವ್ಯಾಲ್ಯೂ. ಅದರಷ್ಟರಲ್ಲಿದ್ದರೆ ಅದರ ನಾರ್ಮಲ್ ಫಂಕ್ಷನ್ ಕೂಡ ಆಗ್ತದೆ, ಅದರಿಂದ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಈ ಯೂರಿಕ್ ಆ್ಯಸಿಡ್ನ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದಾಗ ದೇಹದ ಶೀತಲ ಭಾಗಗಳು ಅಂತಂದರೆ ಕೋರ್ ಬಾಡಿ ಏರಿಯಾ, ಪ್ರಮುಖ ಅಂಗಾಂಗಗಳಿರುವಂಥ ಭಾಗಗಳಿಂದ ಬಿಟ್ಟು ದೂರ, ಈಗ ನಾನು ಹೇಳಿದೆ ಕಾಲಿನ ಹೆಬ್ಬೆರಳು ಈ ಥರದ ಜಾಗಗಳಲ್ಲಿ ಅದು ಶೇಖರಣೆ ಆಗೋಕ್ಕೆ ಚಾಲು ಆಗುತ್ತೆ. ಸೊ ಅದರ ನಂತರ ಅಗತ್ಯ ಚಿಕಿತ್ಸೆ ಸಿಗದೇ ಇದ್ದಾಗ ಬೇರೆಲ್ಲ ಸಂದು ಕೀಲ್ಗಳಲ್ಲೂ ಕೂಡ ಅದು ಶೇಖರಣೆಯಾಗಿ ಇಮ್ಯುನೋ ಇನ್ಫ್ಲಮೇಷನ್ ಅಥವಾ ಉರಿಯೂತಕ್ಕೆ ಕಾರಣ ಆಗ್ತದೆ. ಆ ಉರಿಯೂತದಿಂದನೇ ನಮಗೆ ಸಂಧಿವಾತದ ತೊಂದರೆ ಶುರುವಾಗ್ತದೆ. ಸೊ ನೆಕ್ಸ್ಟ್ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಏನಂತಂದರೆ, ಯಾರೆಲ್ಲ ಈ ವಾತಕ್ಕೆ ಹೆಚ್ಚಾಗಿ ತುತ್ತಾಗ್ತಾರೆ. ಈ ಸಂಧಿವಾತ ಗಂಡಸರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. 2/3 ಅಥವಾ 65% ರೋಗಿಗಳು ಇದರಲ್ಲಿ ಗಂಡಸರೇ ಆಗಿರ್ತಾರೆ ಮತ್ತು 40 ಹೆಚ್ಚು ಮೇಲ್ಪಟ್ಟ ಗಂಡಸರು ಹೆಚ್ಚಾಗಿರ್ತಾರೆ. ನಂತರ ಕಿಡ್ನಿ ಸಂಬಂಧಿತ ಕಾಯಿಲೆಗಳಿರುವಂಥವರು ಈ ಯೂರಿಕ್ ಆ್ಯಸಿಡ್ನ ತೊಂದರೆಗೊಳಗಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಂತರ ಋತುಚಕ್ರ ನಿಂತಹ ಮಹಿಳೆಯರು, ಪೋಸ್ಟ್ ಮೆನೋಪೋಸಲ್ ಅಂತ ನಾವೇನು ಹೇಳ್ತೀವಿ, ಅಂಥವರು ಹಾಗೂ ಅಂಥವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮೆಡಿಸಿನ್ಗಳನ್ನು ತಗೊಳ್ತಾ ಇರುವಂಥವ್ರು ಯೂರಿಕ್ ಆ್ಯಸಿಡ್ನ ತೊಂದರೆಗಳಿಗೆ ಒಳಗಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೂರನೇದಾಗಿ ಅಧಿಕ ಬೊಜ್ಜಿರುವಂಥವ್ರು, ಅಧಿಕ ರಕ್ತದೊತ್ತಡ, ಅದಕ್ಕೆ ಮೆಡಿಸಿನ್ ತಗೋತಾ ಇರೋರು, ಅಧಿಕ ಕೊಲೆಸ್ಟ್ರಾಲ್ನ ತೊಂದರೆ ಇರುವಂಥವ್ರು, ಮಧುಮೇಹ ಅಥವಾ ಡಯಾಬಿಟಿಸ್ ಇರುವಂಥವ್ರು, ಇವರಲ್ಲಿ ಕೂಡ ಈ ಯೂರಿಕ್ ಆ್ಯಸಿಡ್ನಿಂದ ಆಗುವಂಥ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಹೆಚ್ಚಾಗಿ ಮದ್ಯಪಾನ ಮಾಡುವಂಥವ್ರು, ಹೆಚ್ಚಾಗಿ ಬಿಯರನ್ನು ಸೇವಿಸುವಂಥವ್ರು, ಹೆಚ್ಚಾಗಿ ಸೀ ಫುಡ್ಸ್ ಅಥವಾ ಸಮುದ್ರ ಆಹಾರ, ಚಿಪ್ಪು, ಕಪ್ಪೆ ಚಿಪ್ಪು, ಈ ತಳಿಗೆ ಸೇರಿದಂಥ ಆಹಾರ, ಪ್ರಾನ್ಗಳು, ಈ ಥರ ತಿನ್ನುವಂಥವರಲ್ಲೂ ಕೂಡ ಯೂರಿಕ್ ಆ್ಯಸಿಡ್ನಿಂದ ಆಗುವ ಸಂಧಿವಾತ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಕ್ಯಾನ್ಸರ್ನಿಂದ ಕೀಮೋಥೆರಪಿ ತಗೋತಿರ್ತಾರೆ ಅಂಥವರಲ್ಲೂ ಕೂಡ ಈ ಜೀವಕೋಶಗಳ ಟರ್ನ್ ಓವರ್ ಹೆಚ್ಚಾಗಿರುತ್ತೆ. ಸೊ ಕ್ಯಾನ್ಸರ್ ಕೀಮೋಥೆರಪಿಯಿಂದ ಕೂಡ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗಿ ಅದರಿಂದ ಕೂಡ ಅವ್ರಿಗೆ ಸಂಧಿವಾತ ಬರಬಹುದು. ಯಾರಲ್ಲಿದು ಅತ್ಯಂತ ವಿರಳವಾಗಿರುತ್ತೆ ಅಂತಂದರೆ, ಋತುಚಕ್ರ ನಡೀತಾ ಇರುವಂಥ ಮಹಿಳೆಯರು, ಅವರಲ್ಲಿ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ಗಳಿಂದ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಮೇಂಟೈನ್ಡ್ ಆಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಅವರಲ್ಲಿ ಗೌಟ್ನಿಂದ ಅಥವಾ ಯೂರಿಕ್ ಆ್ಯಸಿಡ್ನಿಂದ ಆಗುವಂಥ ಸಂಧಿವಾತ ಸಿಗುವ ಚಾನ್ಸಸ್ ಕಡಿಮೆ. ಮತ್ತು ಮಕ್ಕಳಲ್ಲಿ ಅತ್ಯಂತ ವಿರಳವಾಗಿ ಕಾಣಿಸುತ್ತೆ, ಮಕ್ಕಳಲ್ಲಿ ಸಂಧಿವಾತದ ಯೂರಿಕ್ ಆ್ಯಸಿಡ್ನಿಂದ ಆಗುವಂಥ ಸಂಧಿವಾತ ಅತ್ಯಂತ ವಿರಳ, ತುಂಬಾ ರೇರ್ ಅಂತ ನಾವು ಹೇಳ್ಬೋದು. ಸೊ ಈ ಸಂಧಿವಾತದ ರೋಗ ಲಕ್ಷಣಗಳೇನು ಅಂತಂದರೆ, ಏಕಾಏಕಿ ಶುರುವಾಗುವಂಥ ನೋವು ಮತ್ತು ಊತ ಕೀಲ್ಗಳಲ್ಲಿ. ನಿಮಗೊಂದು ಚಿತ್ರಣವನ್ನು ಕೊಡಬೇಕು ಅಂತಂದರೆ, ಒಬ್ಬ ಮಧ್ಯವಯಸ್ಕ ಗೆಳೆಯರ ಜೊತೆ ಸೇರಿ ಡಿನ್ನರ್ಗೆ ಹೋಗ್ತಾರೆ, ಅಲ್ಲಿ ಅವರು ತುಂಬ ಫುಡ್ ಸೇವಿಸ್ತಾರೆ, ನಂತರ ಅಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕೂಡ ಸೇವಿಸ್ತಾರೆ. ಆತ ಮನೆಗೆ ಬರ್ತಾನೆ, ಮಲಗ್ತಾನೆ. ಸೊ ಏಕಾಏಕಿ ರಾತ್ರಿಯಲ್ಲಿ ಅವನಿಗೆ ಹೆಬ್ಬೆರಳಿನ ಕೀಲಲ್ಲಿ ನೋವು ಶುರುವಾಗುತ್ತೆ, ಊತ ಉಂಟಾಗುತ್ತೆ. ಯಾವ ಪರಿಯ ನೋವು ಇರುತ್ತೆ ಅಂತಂದರೆ, ಅವರಿಗೆ ಆ ಭಾಗದ ಮೇಲೆ ಅವರಿಗೆ ದೇಹದ ತೂಕವನ್ನು ಹಾಕಿ ನಡೀಲಿಕ್ಕಾಗೋದಿಲ್ಲ, ನಾವು ಅದನ್ನು ರೆಡ್ ಹಾಟ್ ಸೋಲನ್ ಜಾಯಿಂಟ್ ಅಂತ ಹೇಳ್ತೀವಿ. ಪೂರ್ತಿ ಚರ್ಮ ಆ ಕೀಲಿನ ಸುತ್ತ ಕೆಂಪಾಗಿರುತ್ತೆ, ಉರಿಯಾಗಿರುತ್ತೆ. ಹೇಗೆ ನಮಗೆ ಈ ಮೆಟಲ್ ಅಥವಾ ಖನಿಜ ತುಂಡು ಇದರಿಂದ ತೆಗೆದಾಗ ಹೇಗೆ ಕೆಂಪಿರುತ್ತೆ, ಆ ಥರ ರೆಡ್ ಹಾಟ್ ಸೋಲನ್ ಇರುತ್ತೆ, ಅತ್ಯಂತ ನೋವಿರುತ್ತೆ. ಆ ನೋವು ಹೇಗಿರುತ್ತೆ ಅಂತಂದರೆ, ರೋಗಿ ಅದನ್ನು ಸಾಮಾನ್ಯವಾಗಿ ಮರೆಯೋದೇ ಇಲ್ಲ, ಅವನ ಜೀವನ ಇರೋಷ್ಟು ಕಾಲ ಆ ನೋವನ್ನು ಮರೆಯೋದಿಲ್ಲ. ಟಿಪಿಕಲಿ ಈ ಥರದ್ದೊಂದು ಅಟ್ಯಾಕ್, ನಾವು ಈ ಪರ್ಟಿಕ್ಯುಲರ್ ಚಿತ್ರಣ ಏನಿದೆ ಇದು ಗೌಟ್ನ ಅಟ್ಯಾಕ್ ಅಂತ ನಾವು ಹೇಳ್ತೇವೆ. ಸಹಜವಾಗಿ ಇದು ಏನೂ ಚಿಕಿತ್ಸೆ ಇಲ್ಲದೆ ಕೂಡ 10-15 ದಿನಗಳೊಳಗೆ ಈ ನೋವು ಮತ್ತು ಊತ ಕಡಿಮೆ ಆಗುತ್ತೆ. ಸೊ ಅದು ನಮಗೆ ತಪ್ಪು ಕಲ್ಪನೆಯನ್ನು ಏನು ಕೊಡುತ್ತೆ ಅಂತಂದರೆ, ಇದು ಪರ್ಮನೆಂಟ್ ಆಗಿರುವಂಥ ತೊಂದರೆ ಅಲ್ಲ, ಬಂದು ಹೋಗುವಂಥದ್ದು. ಬಟ್ ಅದು ತುಂಬ ಮಿಥ್ಯ, ಅದು ಹೇಗೆ ಅದು ಜನರು ಈ ಥರ ನಂಬುವಂಗೆ ಮಾಡುತ್ತೆ. ಸೊ ಇದು ಮುಂದುವರೆದು ಸೂಕ್ತ ಚಿಕಿತ್ಸೆ ಸಿಗದೇ ಹೋದರೆ ಕ್ರಾನಿಕ್ ಪರ್ಸಿಸ್ಟೆಂಟ್ ಆರ್ಥರೈಟಿಸ್ ಅಂತ ನಿರಂತರವಾಗಿ ಈ ನೋವು ಊತ ಇರುವಂಗೆ ಆಗುತ್ತೆ. ನಂತರ ಟೋಫೈ ಅಥವಾ ಸುಣ್ಣದ ಥರ ಯೂರಿಕ್ ಆ್ಯಸಿಡ್ಡು ಸಂದ್ಗಳಲ್ಲಿ ಅಥವಾ ಗಂಟುಗಳಲ್ಲಿ ಕೀಲ್ಗಳಲ್ಲಿ ಚರ್ಮದ ಕೆಳಗೆ ಎಲ್ಲ ಕಡೆ ಇದು ಡೆಪಾಸಿಟ್ ಆಗಿ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ. ಅವಾಗ ಇದು ಟೋಫೇಷಿಯಸ್ ಆರ್ಥರೈಟಿಸ್ ಸ್ಟೇಜ್ ಅಂತ ಹೇಳ್ತೇವೆ. ಈ ಒಂದು ಹಂತದಲ್ಲಿ ತುಂಬ ಕ್ಲಿಷ್ಟಕರ ಕಾಂಪ್ಲಿಕೇಶನ್ಗಳು ಕೂಡ ಕಾಣಿಸ್ಕೊಳ್ತವೆ. ಯಾವ ರೀತಿ ಕಾಂಪ್ಲಿಕೇಶನ್ ಅಂತಂದರೆ, ಹೆಚ್ಚು ಯೂರಿಕ್ ಆ್ಯಸಿಡ್ ಅಂತ ಆದರೆ ಅದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕೂಡ ಕಾರಣ ಆಗುತ್ತೆ. ಹೆಚ್ಚು ಯೂರಿಕ್ ಆ್ಯಸಿಡ್ ಬಹಳ ದಿನದ ತನಕ ಇದ್ದರೆ ಅಂಥವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ನಾವು, ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್, ಅದು ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯೂರಿಕ್ ಆ್ಯಸಿಡ್ ಹೆಚ್ಚು ಬಹಳ ದಿನದ ತನಕ ಇದ್ದರೆ ಅದು ಕೂಡ ಕಿಡ್ನಿ ಕಾಯಿಲೆಗಳಿಗೆ, ಕಿಡ್ನಿಯಲ್ಲಿ ಸ್ಟೋನ್ಗಳಾಗಿ ಮಾರ್ಪಡುತ್ತೆ, ಅದು ತೊಂದರೆ ಕೂಡ ಆಗ್ಬೋದು. ಸೊ ನಂತರ ಹೆಚ್ಚಾಗಿ ಕೀಲ್ಗಳಲ್ಲಿ ಶೇಖರಣೆ ಆದ ನಂತರ ಕೀಲ್ಗಳ ಡಿಸ್ಟ್ರಕ್ಷನ್ ಅಥವಾ ಅದರ ಕೆಲಸಗಳು ಕಡಿಮೆ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಇದೆಲ್ಲದರ ಪರಿಣಾಮ ಏನಂತಂದರೆ, ರೋಗಿಯ ಜೀವನದ ಗುಣಮಟ್ಟ ಅತ್ಯಂತ ಕಷ್ಟಕರವಾಗಿ ಆಗೋಗುತ್ತೆ. ಸೊ ಈ ತೊಂದರೆಯ ರೋಗ ಲಕ್ಷಣಗಳು ಗೊತ್ತಾಯ್ತು ನಮಗೆ. ಸೊ ಪತ್ತೆ ಹೇಗೆ ಮಾಡ್ತೀವಿ ಅಂತಂದರೆ, ಈಗ ಮೇಲೆ ಹೇಳಿದಂತೆ ನಾನು ಎಲ್ಲ ಅವರ ರೋಗಿಯ ಗುಣಲಕ್ಷಣಗಳನ್ನು ನಾವು ಮ್ಯಾಚ್ ಮಾಡ್ತೀವಿ. ಹೇಗೆ, ಅವನ ವಯಸ್ಸೆಷ್ಟು, ಅವರ ಆಹಾರ ಪದ್ಧತಿ ಹೇಗಿದೆ, ಅವರ ಜೀವನ ಶೈಲಿ ಹೇಗಿದೆ, ಅವ್ರು ಯಾವ ಔಷಧಗಳನ್ನು ತಗೋತಾ ಇದ್ದಾರೆ, ಅದೆಲ್ಲದರ ಮೇಲೆ ನಾವು ಒಂದು ನಿರ್ಣಯಕ್ಕೆ ಬರ್ತೀವಿ, ಈ ರೋಗಿಗೆ ಇರಬಹುದು ಗೌಟ್ ಅಂತ. ಸೊ ಹೇಗೆ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ ಅಂತಂದರೆ, ಆ ರೋಗಿಯ ಸಂಧಿವಾತದ ಆದಾಗ ಆ ಜಾಯಿಂಟ್ನ ಅಲ್ಟ್ರಾಸೌಂಡೋಗ್ರಫಿ ಅಂತ ಮಾಡ್ತೀವಿ. ಅದು ಮಾಡಿದಾಗ ನಮಗೆ ರೋಗಿಯ ಹತ್ರ ಆ ಕೀಲ್ಗಳಲ್ಲಿ ಯೂರಿಕ್ ಆ್ಯಸಿಡ್ ಜಮಾವಣೆ ಆಗಿದೆಯಾ, ಶೇಖರಣೆ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿ ಈ ಸಂಧಿವಾತದ ಲಕ್ಷಣಗಳೇನಾದ್ರು ತೋರಿಸ್ತಾ ಇದೆಯಾ ಅಲ್ಟ್ರಾಸೌಂಡಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ಉರಿಯೂತ ಉಂಟಾದಾಗ ಕೀಲ್ಗಳಲ್ಲಿರುವಂಥ ಸೈನುವೆಲ್ ಫ್ಲೂಯಿಡ್ನ ಪ್ರಮಾಣ ಹೆಚ್ಚಾಗುತ್ತೆ. ಆ ಹೆಚ್ಚಾದ ಸೈನುವೆಲ್ ಫ್ಲೂಯಿಡ್ನ ಪ್ರಮಾಣವನ್ನು ನಾವು ತಗೊಂಡು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮುಖಾಂತರ ಕೂಡ ನಾವು ಯೂರಿಕ್ ಆ್ಯಸಿಡ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ ನಾವು ಯೂರಿಕ್ ಆ್ಯಸಿಡ್ನ ಇರುವಿಕೆಯನ್ನು ಕನ್ಫರ್ಮ್ ಮಾಡ್ಕೊಳ್ತೇವೆ. ಸೊ ನಂತರ ಇದ್ರ ಚಿಕಿತ್ಸೆ ಹೇಗೆ ಅಂತಂದರೆ ಅಕ್ಯೂಟ್ ಗೌಟ್ ಅಥವಾ ನಾನು ಅಟ್ಯಾಕ್ ಅಂತ ಏನು ಹೇಳಿದೆ ಅದು ಏಕಾಏಕಿ ಶುರುವಾಗುವಂಥದ್ದು. ಅಲ್ಲಿ ನಾವು ಮೂರು ಥರದ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತೇವೆ. ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್, ನಿಮಗೆಲ್ಲ ಗೊತ್ತಿರುವಂತೆ ಡೈಕ್ಲೋಫಿನ್ಯಾಕ್, ಇಟೋರಿಕಾಕ್ಸಿಬ್, ಇಂಡೋಮೆಥಸಿನ್, ಈ ಥರದ ನ್ಯಾಪ್ರೋಕ್ಸಿನ್, ಈ ಥರದ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತೇವೆ. ನಂತರ ಸ್ಟಿರಾಯ್ಡ್ಗಳು, ಪ್ರೆಡ್ನಿಸೊಲೋನ್, ಡೆಫ್ಲಜಕಾರ್ಟ್, ಈ ಥರದ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಮೆಡಿಸಿನ್ ಏನಪ್ಪ ಅಂತಂದರೆ ಗೌಟ್ ಸಂಬಂಧಿತವಾಗಿದ್ದು ಕಾಲ್ಚೆಸಿನ್ ಅಂತ. ಈ ಮೂರು ಮೆಡಿಸಿನ್ಗಳನ್ನು ನಾವು ಮೊದಲ 10-15 ದಿನಗಳ ಕಾಲ ಏನು ಅಟ್ಯಾಕ್ ಇರುತ್ತೆ ಆ ಟೈಮಲ್ಲಿ ನಾವು ಯೂಸ್ ಮಾಡ್ತೇವೆ. ನಂತರ 10-15 ದಿನಗಳ ಕಾಲ ಅವನ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ರೋಗಿಯ ಔಷಧಗಳೇನು, ಅವನ ವಯಸ್ಸೇನು, ಅವನಿಗಿರುವಂಥ ಬೇರೆ ಕಾಯಿಲೆಗಳೇನು, ಸೊ ಅದೆಲ್ಲವನ್ನು ತಾಳೆ ಹಾಕಿ ಯೂರಿಕ್ ಆ್ಯಸಿಡ್ನ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಮೆಡಿಸಿನ್ ಅವ್ರಿಗೆ ಬೇಕಾ ಅನ್ನೋದನ್ನು ನಿರ್ಧಾರ ಮಾಡಿ 10-15 ದಿನದ ನಂತರ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡುವಂಥ ಮೆಡಿಸಿನ್ ಫೆಬುಕ್ಸೋಸ್ಟಾಟ್ ಅಥವಾ ಅಲೋಪಿರೋನಾಲ್ ಅನ್ನೋ ಗುಳಿಗೆಯನ್ನು ಕೊಡ್ತೇವೆ. ಈ ರೀತಿ ಇದರ ಚಿಕಿತ್ಸೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಟ್ರೀಟ್ಮೆಂಟದ್ದಂತಂದರೆ ಪಥ್ಯ. ನಮಗೆಲ್ಲರಿಗೂ ಗೊತ್ತಿರೋಂಗೆ ಊಟದ ಪಥ್ಯ ಬಹಳ ಮಹತ್ವದ್ದಾಗಿದೆ ಈ ಕಾಯಿಲೆಯೊಳಗೆ. ಹೇಗೆ ಅಂತಂದರೆ ಯೂರಿಕ್ ಆ್ಯಸಿಡ್ನ ಪ್ರಮಾಣ 1 mg ಬರೀ ನಾವು ಊಟದ ಪಥ್ಯದಿಂದನೇ ಕಡಿಮೆ ಮಾಡ್ಬೋದು. ಹಾಗೂ ಇದರ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಬೊಜ್ಜನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ನಂತರ ಇದು ವ್ಯಾಯಾಮಕ್ಕೆ ಕೂಡ ಪ್ರೇರೇಪಿಸ್ತದೆ ಬೊಜ್ಜು ಕಡಿಮೆ ಆದ ನಂತರ. ಸೊ ಅದು ಯೂರಿಕ್ ಆ್ಯಸಿಡ್ನ ಸಂಧಿವಾತನ ಪ್ರಮಾಣ ಹಾಗೂ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಸೊ ಹೈ ಪ್ಯೂರಿನ್ ಡಯಟ್, ಪ್ಯೂರಿನ್ನ ಅಂಶಗಳು ಹೆಚ್ಚಾಗಿರುವಂಥ ಖಾದ್ಯಗಳು. ಹೇಗೆ ಅಂತಂದರೆ ಇದು ಮಾಂಸಾಹಾರ, ರೆಡ್ ಮೀಟ್ ಕನ್ಸಂಪ್ಷನ್, ಆರ್ಗನ್ ಮೀಟ್ ಕನ್ಸಂಪ್ಷನ್, ಸೊ ಲಿವರ್, ಈ ಥರದ ಆರ್ಗನ್ಗಳು ಹೆಚ್ಚು ಪೌಷ್ಟಿಕಾಂಶ ನೀಡ್ತವೆ ಅನ್ನೋ ಇದರಲ್ಲಿ ಕೆಲವೊಂದು ಭಾಗಗಳಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ, ಆ ಊರಲ್ಲಿ ಯೂರಿಕ್ ಆ್ಯಸಿಡ್ನ ತೊಂದರೆ ಆಗುವಂಥ ಹೆಚ್ಚು ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಮದ್ಯಪಾನವನ್ನು ವರ್ಜಿಸಬೇಕು, ಎಸ್ಪೆಷಲಿ ಬಿಯರ್. ನಂತರ ಈ ಸಮುದ್ರ ಆಹಾರ, ಶೆಲ್ ಫಿಶ್ ಅಂತ ಏನು ಹೇಳ್ತೀವಿ ನಾವು, ಪ್ರೊಸೆಸ್ಡ್ ಫುಡ್ಸ್ ಅಥವಾ ಶೆಲ್ ಫಿಶ್, ಪ್ರಾನ್ಸ್, ಈ ಥರದನ್ನು ನಾವು ಕಡಿಮೆ ಮಾಡಬೇಕು. ನಂತರ ಬರೋದು ಟಿನ್ಡ್ ಫುಡ್ಸ್ ಅಥವಾ ಪ್ರೊಸೆಸ್ಡ್ ಫುಡ್ಸ್. ಭಾಳ ದಿನ ಇರ್ತಕ್ಕಂತಹ ಈ ಹೊಸ ಇದೇನಾಗಿದೆ ಆ ಥರ ಪ್ರೊಸೆಸ್ಡ್ ಫುಡ್ಸನ್ನು ನಾವು ಕಡಿಮೆ ಮಾಡೋದ್ರಿಂದ ಕೂಡ ಯೂರಿಕ್ ಆ್ಯಸಿಡ್ನ ತೊಂದರೆಯನ್ನು ನಾವು ನಿಭಾಯಿಸಲು ಸಾಧ್ಯ ಆಗ್ತದೆ. ಸೊ ಯಾವ ರೀತಿ ಆಹಾರವನ್ನು ನಾವು ಸೇವಿಸಬಹುದು, ನೀವು ಪ್ರಿಡಾಮಿನೆಂಟ್ಲಿ ಮಾಂಸಾಹಾರಿ ಆಗಿದ್ದರೆ ಲೀನ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಹೇ ಬೇಗ ಪಚನ ಆಗುವಂಥ ಪ್ರೋಟೀನ್ಸ್, ಫಿಶ್ ಅಥವಾ ಚಿಕನ್ ಅಂತ ಆಗಿರ್ಬೋದು. ಲೋ ಫ್ಯಾಟ್, ಕಡಿಮೆ ಕೊಬ್ಬಿನ ಅಂಶದ ಮಾಂಸಾಹಾರವನ್ನು ನೀವು ಸೇವಿಸ್ಬೋದು. ನಂತರ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ಆಗಿರತಕ್ಕಂಥ ಹಣ್ಣುಗಳು ನಾವು ಯೂಸ್ ಮಾಡುವಂಥದ್ದು. ನಂತರ ಹೋಲ್ ಗ್ರೇನ್, ಈ ಥರದ ಅಥವಾ ಈ ಸಿರಿಧಾನ್ಯ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ಯೂರಿಕ್ ಆ್ಯಸಿಡ್ನ ತೊಂದರೆ ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಕ್ರ್ಯಾಶ್ ಡಯಟ್ ಅಥವಾ ವೇಟ್ ಲಾಸ್ ಡಯಟ್ ಅಂತ ಹೇಳ್ತೀವಿ. ಭಾಳ ಜನ ಈ ವೇಟ್ ಲಾಸ್ ಮಾಡ್ತಿರೋರು ಫಾಲೋ ಮಾಡ್ತಾ ಇರ್ತಾರೆ, ಅದನ್ನು ಬೇಗ ತೂಕವನ್ನು ಇಳಿಸ್ಕೊಳ್ಳೋಂಥದ್ದು, ಅದು ಕೂಡ ಯೂರಿಕ್ ಆ್ಯಸಿಡ್ನ ತೊಂದರೆಗೆ ಕಾರಣವಾಗೋಂಥ ಚಾನ್ಸಸ್ ಇರುತ್ತೆ. ಅದು ಯೂರಿಕ್ ಆ್ಯಸಿಡ್ನ ಏರಿಳಿತ ಬಹಳ ಬೇಗ ಆಗೋದ್ರಿಂದ ಅದರಿಂದ ಕೂಡ ಯೂರಿಕ್ ಆ್ಯಸಿಡ್ನ ಗೌಟ್ ಅಟ್ಯಾಕ್ಸ್ ಅಂತ ನಾವು ಹೇಳ್ತೀವಿ ಅದು ಆಗೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ನಂತರದ್ದು ವ್ಯಾಯಾಮ, ಎಲ್ಲರಿಗೂ ಗೊತ್ತಿರುವಂತೆ 150 ನಿಮಿಷಗಳ ಕಾಲ ವಾರಕ್ಕೆ, 5 ದಿನ ಪ್ರತಿದಿನ 30 ನಿಮಿಷಗಳ ಕಾಲ, 5 ದಿನ ಪ್ರತಿ ವಾರಕ್ಕೆ ವ್ಯಾಯಾಮ ಮಾಡಲೇಬೇಕಾಗ್ತದೆ. ಅದು ಕೂಡ ಯೂರಿಕ್ ಆ್ಯಸಿಡ್ನ ತೊಂದರೆಯನ್ನು ನಿಭಾಯಿಸುವತ್ತ ಬಹಳ ಸಹಾಯಕಾರಿ ಆಗ್ತದೆ. ನಂತರ ನೀರಿನಂಶ, ವೆಲ್ ಹೈಡ್ರೇಟೆಡ್ ಸ್ಟೇಟ್ ಅಥವಾ ಹೆಚ್ಚಾಗಿ ನೀರು ಕುಡಿಯುವಂಥದ್ದು, ಅದು ಕೂಡ ಯೂರಿಕ್ ಆ್ಯಸಿಡ್ನ ತೊಂದರೆಯನ್ನು ಹೆಚ್ಚಿನ ಮಟ್ಟಿಗೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಇರೋದನ್ನು ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಕೂಡ ನಮಗೆ ಸಹಾಯವಾಗ್ತದೆ. ಧನ್ಯವಾದಗಳು ಡಾಕ್ಟ್ರೆ, ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಈ ಯೂರಿಕ್ ಆ್ಯಸಿಡ್ ಅಂದ್ರೇನು, ಅಲ್ಲಿಂದ ಹಿಡಿದು ಅದರ ದುಷ್ಪರಿಣಾಮಗಳೇನು, ಮತ್ತು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ. ಈಗ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ತುಪ್ಪದ ಕೊರಟ್ಟಿಯಿಂದ ರೀ. ಹೆಸರು? ಪಾಪತಿ ಹಳ್ಳಿ ಅಂತ ಹೇಳಿ ಮಾತಾಡೋರು. ಹಾ, ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ವಾತ ಎಷ್ಟು ನಮೂನಿ ಇರ್ತೈತೆ ರೀ? ಬಹಳಷ್ಟು ನಮೂನಿ ಇದಾವ್ರಿ, ಅದರಲ್ಲಿ 2-3-4 ತರದ್ ನಾವು ಅದನ್ನ ವರ್ಗೀಕರಿಸ್ತೇವೆ. ಈ ರುಮಟಾಯ್ಡ್ ಸಂಧಿವಾತ, ಅಸ್ಥಿ ಸಂಧಿವಾತ ಅಥವಾ ಸ್ಪಾಂಡಿಲ್ ಆರ್ಥರೈಟಿಸ್, ನಂತರ ಈ ಕ್ರಿಸ್ಟಲ್ ಆರ್ಥರೈಟಿಸ್ ಅಥವಾ ಈ ಯೂರಿಕ್ ಆ್ಯಸಿಡ್ನ ಇವತ್ತು ಮಾತಾಡಿದ್ನಲ್ಲ ಆ ಥರದ ಸಂಧಿವಾತ, ಈ ಮೂರರಲ್ಲಿ ನಾವು ಒಂದಕ್ಕೆ ವರ್ಗೀಕರಿಸ್ತೀವಿ ಅದನ್ನು. ಪ್ರತಿಯೊಂದರದ್ದು ಅದರದ್ದೇ ಆದ ಟ್ರೀಟ್ಮೆಂಟು, ಅದು ಬೇರೆ ಬೇರೆ ಭಿನ್ನವಾಗಿ ಇರ್ತವೆ. ಆಯ್ತು. ಹಲೋ, ಹಲೋ ರೀ, ನಮಸ್ತೆ, ಯಾರು ಮಾತಾಡೋದು? ನಾವು ರಾಯಬಾಗದ ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಭೀಮರಾವ್. ನಮ್ಮ ಸದಾ ಅಂಗಾಲ ಉರಿತಾವ್ರಿ. ಅಂಗಾಲ ಉರಿಯೋದಕ್ಕ ಇವತ್ತಿಂದಿಲ್ಲ, ಇದು ಸಂಧಿವಾತದ್ದು. ಮಳಕಾಲ ನೋವು ನೋಡ್ರಿ. ಹಾ ಹೇಳ್ತಾರೆ ಡಾಕ್ಟರ್. ನಮಸ್ತೆ, ಇದು ನಿಮ್ಮ ವಯಸ್ಸೆಷ್ಟು? 66. 66. ಸೊ ನಿಮಗೆ ಇರುವಂತ ಮೊಣಕಾಲು ನೋವು ಯಾವ ರೀತಿ ವಾತ ಅಂತ ನಾವು ಗುರುತಿಸ್ಬೇಕು. ಸೊ ಅದಕ್ಕಾಗಿ ಇದು ನಿಮ್ದು ಸಂಧಿವಾತನೋ ಅಥವಾ ಈ ವಯಸ್ಸಹಜವಾಗಿ ಬರುವಂತ ಆಸ್ಟಿಯೋಆರ್ಥ್ರೈಟಿಸ್ ಯಾವುದು ಅಂತ ನಾವು ನೋಡ್ಬೇಕು. ನಿಮ್ಮ ವಯಸ್ಸು ನಿಮ್ಮ ಇದನ್ನ ನೋಡ್ತಾ ಇದ್ರೆ ಇದು ನಿಮ್ದು ವಯಸ್ಸಹಜವಾಗಿ ಬರುವಂತ ಆಸ್ಟಿಯೋಆರ್ಥ್ರೈಟಿಸ್, ಮೂಳೆ ಸೌಕಳಿ ಬರುತ್ತೆ ಅಂತ ನಾವೇನು ಹೇಳ್ತೀವಲ್ಲ ಆ ಥರದ್ದು ಇರ್ಬೋದು. ಇದು ಹೆಚ್ಚಿನ ಇದಕ್ಕೆ ನೀವು ಬಂದು ಪರೀಕ್ಷಿಸ್ಕೊಳ್ರಿ. ನಮಸ್ಕಾರ ಸರ್. ನಮಸ್ತೆ. ಹಲೋ ಡಾಕ್ಟರ್, ನಮಸ್ಕಾರ. ನಾನು ಸರ್ ಬಾಲ್ಕೋಟೆಯಿಂದ ಮಾತಾಡ್ಕೇತೀನಿ ಸರ್. ಧ್ರುವ ಅವರ ಒಂದ ಪ್ರಶ್ನೆ ಕೇಳಬೇಕು. ಅದಕ್ಕೆ ಸಂಬಂಧಿಸಿದ್ದೆ ಅದು. ಅಲ್ಲ, ನೀವು ಕೇಳುದು ಒಂದೇ ಪ್ರಶ್ನೆ. ಒಂದೇ ಕೇಳ್ತೀನಿ ಡಾಕ್ಟರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇದೆ ಆರ್ಥರೈಟಿಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಬರ್ಬೋದು ಸರ್, ಹೆರಿಡಿಟರಿ ಬರ್ಬೋದು. ಎರಡನೇದಂದ್ರೆ ಯೂರಿಕ್ ಆಸಿಡ್ ಬಹಳ ಪ್ರಾಬ್ಲಮ್ ಇತ್ತಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ ಫಾರಿನ್ ದಾಗ. ಅದು ನಮ್ ಇಂಡಿಯಾದ ಶಕ್ ಇದೆ. ಅದು ಇಂಡಿಯಾದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇದೆ, ನಂತರ ಯೂರಿಕ್ ಆಸಿಡ್ ಹೆಚ್ಚಾಗೋದ್ರಿಂದ ತೊಂದರೆ ಆಗೇ ಆಗ್ತದೆ. ಸೊ ಆರ್ಥರೈಟಿಸ್ ಜೆನೆಟಿಕ್, ಯೂರಿಕ್ ಆಸಿಡ್ ರಿಲೇಟೆಡ್ ಆರ್ಥರೈಟಿಸ್ ಕೂಡ ಜೆನೆಟಿಕ್ ಇರುವಂತದ್ದು ಇದೆ, ಬಟ್ ಅತ್ಯಂತ ವಿರಳ ಅದು ಪ್ರಾಕ್ಟೀಸ್ ನಲ್ಲಿ. ಹಲೋ. ಹಲೋ. ನಮಸ್ತೆ. ಹಲೋ, ನಾವ್ ಇಲ್ಲಿ ಮಂಜುನಾಥ್ ನಾಡಿಗರ್ ಅಂತ. ಪ್ರಶ್ನೆ ಕೇಳ್ರಿ ಮಂಜುನಾಥ್. ಸಂಧಿವಾತದ ಬಗ್ಗೆ ಅಲ್ರಿ ಇವತ್ತೆ? ಹೌದು. ಹಲೋ. ಹೌದು ಮಂಜುನಾಥ್, ಏನ್ ಪ್ರಶ್ನೆ ಇದೆ ಸಂಧಿವಾತದ ಬಗ್ಗೆ? ಸಂಧಿವಾತ ಹೋಲಾಡ್ತಿ ಏನ್ ಮಾಡ್ಬೇಕು ಅಂತಿವಾಗ, ಕಡಿಮೆ ಮಾಡ್ಲಿಕ್ಕೆ ಇವಾಗ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಹೇಳ್ತಾರೆ. ನಮಸ್ತೆ. ಈಗ ಕಡಿಮೆ ಮಾಡ್ಬೇಕು ಅಂತಂದ್ರೆ, ಒಂದೇದ್ದು ವೈದ್ಯರು ಹೇಳುವಂತ ಮೆಡಿಸಿನ್ಗಳು ಮತ್ತು ಅವ್ರು ಹೇಳುವಂತ ಟೈಮ್ ಅಲ್ಲಿ ಫಾಲೋ ಅಪ್ಸ್ ಚೆಕಪ್ ಇರುತ್ತಲ್ಲ, ಅದನ್ನ ನೀಟಾಗಿ ಫಾಲೋ ಮಾಡ್ಬೇಕು. ಆಮೇಲೆ ಇದು ಹೇಗೆ ಅಂತಂದ್ರೆ, ಜಡದಿಂದ ನಾವು ತೆಗ್ದು ಹಾಕ್ತೀವಿ ಅನ್ನುವಂಥ ಕಾಯಿಲೆ ಅಲ್ಲ, ನಿಮ್ಮ ಈ ರೋಗ ನಿರೋಧಕ ಶಕ್ತಿಗೆ ಸಂಬಂಧಿತವಾದಂಥ ಕಾಯಿಲೆ ಇದು, ನಿಮ್ಮ ಜೊತೆ ಇರುತ್ತೆ. ಸೊ ಅದ್ರದ್ದು ಟ್ರೀಟ್ಮೆಂಟ್, ಅದನ್ನ ಹೇಗೆ ಅಂತಂದ್ರೆ ಕಂಟ್ರೋಲ್ ಮಾಡ್ಬೋದು ಅದನ್ನ ನಾವು. ಟ್ರೀಟ್ಮೆಂಟ್ ಏನದ ಇವಾಗ ಹೇಳ್ರಿ, ಯಾವ ಥರದ್ದು ಸಂಧಿವಾತ ನಿಮ್ದು ಅನ್ನೋದ್ರ ಮೇಲೆ ಅದ್ರ ಟ್ರೀಟ್ಮೆಂಟ್ ನಿರ್ಧಾರ ಆಗ್ತದೆ. ಹಲೋ, ನಮಸ್ಕಾರ ಮೇಡಮ್ ಅವ್ರ. ನಮಸ್ತೆ. ನಾ ರಮೇಶ್ ಶರ್ನಾರ್ ಮಾತಾಡ್ತೇನ್ರಿ, ಬಸವನ್ ಬಾಗೇವಾಡಿ ತಾಲೂಕಿಂದ. ಪ್ರಶ್ನೆ ಕೇಳ್ರಿ ರಮೇಶ್. ನಮಸ್ಕಾರ ಡಾಕ್ಟರ್ ಸಾಹೇಬ್ರ. ನಮಸ್ತೆ. ನನಗ್ ಹಿಮ್ಮಡಿ ಹೊಡಿತಾವ್ರಿ ಸರ್. ಹಿಮ್ಮಡಿ ಒಟ್ಟ ಮುಂಜಾನೆ ಹೇಳನ ಕಾಲ ಹಿಡಿಸ್ಕೊಡಂಗಲ್ರಿ ಸರ್. ಸರಿ, ನಿಮ್ಮ ಈಗ ಏನು ಹೇಳ್ತಿದ್ದೀರಲ್ಲ, ಸೊ ಬರೀ ಹಿಮ್ಮಡಿ ನೋವು ಇದೊಂದರಿಂದನೇ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ನಿಮ್ಮ ತೊಂದರೆ ಏನು, ಯಾವ ರೀತಿ ನಿಮಗೆ ಇದು ತೊಂದರೆ ಇದೆ, ನಿಮ್ದು ಈ ಹೇಳ್ತಾ ಇರೋ ತೊಂದರೆ ಸಂಧಿವಾತ ಹೌದಾ ಅಲ್ಲ ಅಂತಂದು ಹತ್ತಿರದ ಸಂಧಿವಾತ ತಜ್ಞರು ಯಾರು ಇರ್ತಾರಲ್ಲ ಅವ್ರ ಹತ್ರ ನೀವು ಭೇಟಿಯಾಗಿ ಪರೀಕ್ಷಿಸ್ಕೋಬೇಕು. ಅಲ್ಲಿ ನಿಮ್ಮದು ಡಿಟೇಲಾಗಿ ಅವರು ನಿಮ್ಮದು ಏನೇನಿದೆ ಕ್ಲಿನಿಕಲ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅದನ್ನು ನೋಡಿ ನಂತರ ನಿಮ್ಮನ್ನು ಪರೀಕ್ಷಿಸ್ತಾರೆ. ಅವಾಗ ಅವರು ನಿರ್ಧಾರ ಮಾಡ್ತಾರೆ ನಿಮಗೆ ಅದು ಸಂಧಿವಾತ ಹೌದಾ ಅಲ್ಲ ಅನ್ನೋದನ್ನು. ಒಂದ್ ಸ್ವಲ್ಪ ನನಗ್ ಗೊತ್ತಿದ್ದ ಮಟ್ಟಿಗೆ ಒಳಪೆಟ್ ಐತ್ರಿ ಸರ್. ಚೀಲ ಹೊತ್ಕೊಂಡ್ ಹೋಗುವಾಗ ಕೆಳಗ್ ಬಿದ್ದದ ಒಂದ್ ನಿಂಬೆ ಹಣ್ಣಿನ ಆಟ ಆ ಗಾತ್ರದ ಹಾಳ ತುಳಿದೇನ್ರಿ ಸರ್ ಬರೀ ಕಾಲಲ್ಲಿ. ಅದೇ ಅದೇ, ಅದನ್ನೇ ನೀವು ಹತ್ರದ ವೈದ್ಯರ ಹತ್ರ ಹೋಗಿ ಹೇಳ್ರಿ, ಅವ್ರು ನಿಮ್ಮನ್ನ ಪರೀಕ್ಷಿಸ್ತಾರೆ. ಅದು ಪೆಟ್ಟಿಂದ ಆಯ್ತು ಅಂತ ಹೇಳಿ ಅವ್ರು ಎಕ್ಸ್ರೇ ಮಾಡ್ಯಾರಿ ಸರ್, ಏನೂ ಬಂದಿಲ್ರಿ ಅದ್ರೊಳಗ. ಸರಿ ಸರಿ, ಬಂದಿಲ್ಲ ಬ್ಯಾನ್ ಅಂತ ಕಡಿಮೆ ಆಗಿಲ್ರಿ ಸರ್. ಅದಕ್ಕೆ ನೀವು ಮತ್ತೆ ಹೋಗಿ ಭೇಟಿ ಆಗ್ರಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ. ನಾನು ಉದಯ್ ರೀ, ಶಿರೋಳದಿಂದ. ಹೇಳ್ರಿ ಪ್ರಶ್ನೆ ಕೇಳ್ರಿ ಉದಯ್. ಮೇಡಮ್, ಈಗ ಅವರು ಡಾಕ್ಟರ್ ಹೇಳಿದ್ರಲ್ರಿ ಪಾದದ ಹೆಬ್ಬಟ್ಟಿನಿಂದನ ಚಲೋ ಆಗತ್ತ ಅಂತಂದ್ರಲ್ರಿ, ಅದಕ್ಕೆ ಏನ್ ನಿದರ್ಶನ ಅಂತ ಕೇಳಬೇಕ. ನಮಸ್ತೆ. ಇದು ನಿದರ್ಶನ ಅಲ್ರಿ, ವಿಶ್ವದಾದ್ಯಂತ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಎಲ್ಲಿ ಶುರು ಆಗ್ತದೆ ಎಲ್ಲಿ ಅಂತ. ನಾ ಹೇಳಿದ್ನಲ್ಲ, ದೇಹದ ಶೀತಲ ಭಾಗ ಅಂದ್ರೆ ಟೆಂಪರೇಚರ್ ತುಂಬಾ ಕಡಿಮೆ ಇರುವಂತ ಜಾಯಿಂಟ್ಸ್, ಅದು ಎಲ್ಲಿ ಅಂತಂದ್ರೆ ಕಾಲಿನ ಹೆಬ್ಬೆರಳು. ನೀವು ದೇಹದ ಪ್ರಮುಖ ಅಂಗಾಂಗ ಇರುವಂತದಕ್ಕೂ ಕಾಲಿನ ಹೆಬ್ಬೆರಳು ಇರೋದಕ್ಕೂ ಎಲ್ಲಿದೆ, ಸೊ ಅಲ್ಲಿ ಶೀತಲ ಭಾಗದಲ್ಲೇ ಅದು ಶೇಖರಣೆ ಆಗ್ತದೆ. ಅದು ಅದ್ರ ಕೆಮಿಕಲ್ ಪ್ರಾಪರ್ಟಿ ಅದು ಯೂರಿಕ್ ಆಸಿಡ್ನದ್ದು. ಸೊ ಅಲ್ಲಿ ಶೇಖರಣೆ ಆಗುವಂತ ಚಾನ್ಸಸ್ ಹೆಚ್ಚು. ಅಲ್ಲಿ ಶೇಖರಣೆ ಅಲ್ಲಿ ಶುರು ಆಗ್ತದೆ, ಶುರುವಾಗಿ ಬೇರೆ ಕಡೆ ಕೂಡ ಬರ್ಬೋದು. ಅದು ನಡೆಯುವಾಗಲ್ಲ. ನಾ ಅದಕ್ಕೆ ನಿಮ್ಗೊಂದು ಚಿತ್ರಣ ಕೂಡ ಕೊಟ್ಟೆ. ಗ್ರಾಮೀಣ ಪ್ರದೇಶದಾಗ ಇರ್ತೀವಲ್ಲ ಸರ್ ನಾವು, ಯಾಕಂದ್ರ ಎಡಿಯುವುದು ಸ್ವಭಾವಿಕ, ಬಟ್ ದಪ್ಪ ಅದಕ್ಕೂ ಅದನ್ನ ಸಮಸ್ಯೆ ತಿಳ್ಕೊತಾರ. ಅದಕ್ಕೆ ಬಟ್ಟಿನಿಂದ ಬರ್ತೈತೆ ಅಂದ್ರಲ್ರಿ, ಅದಕ್ಕೆ ಏನಾರ ಇಲ್ಲ. ನಿಮಗೆ ಪೆಟ್ಟು ಬಿದ್ದಿದ್ರಿಂದ ಬರೋದು ಸಂಧಿವಾತ ಅಂತ ಆಗೋದಿಲ್ಲ, ಅದು ಪೆಟ್ಟಿಂದ ಆಗಿರುವಂತದ್ದು. ಪೆಟ್ಟು ಬೀಳದೇನೆ ಶುರು ಆಗುತ್ತೆ ಇದು. ಹಲೋ. ಡಾಕ್ಟರ್ ನಮಸ್ಕಾರ. ಇನ್ನೊಂದು ಪ್ರಶ್ನೆ ಐತ್ರಿ, ಮ್ಯಾಲಿನಿಯಾ ಸೀರಿಯಸ್ ಒಂದು ಕಿಡ್ನಿಗೆ ಎಫೆಕ್ಟ್ ಆಗ್ತದಲ್ರಿ, ಒಂದು ಎರಡನೇದು ಫಾರಿನ್ದಾಗ ನೀ ಕಪ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ದಂಗ ಆರ್ಥೋಟಿಕ್ ಪಾರ್ಟ್ ತೆಗೆದು ಸರ್ಜರಿ ಮಾಡಿ ಅದನ್ನ ಕರೆಕ್ಟ್ ಮಾಡೋರು ಇದ್ದಾರೆ. ನೀವು ಸ್ಟಿರಾಯ್ಡ್ ತಗೊಂಡ್ರೆ ತೊಂದರೆ ಅನ್ನೋದು ತಪ್ಪು ಕಲ್ಪನೆ, ಅದು ನೀವು ವೈದ್ಯರ ನಿಗರಾಣಿ ಎಲ್ಲಿ ತಗೋಬೇಕಾಗ್ತದೆ, ನೀವಷ್ಟಕ್ ನೀವೇ ಎಷ್ಟು ಡೋಸ್ ಅಲ್ಲಿ ತಗೊಳ್ಳೋದು ತಪ್ಪಾಗ್ತದೆ. ಟ್ರಾನ್ಸ್ಪ್ಲಾಂಟ್ ಇವತ್ತಿನ ವಿಷಯ ಅಲ್ಲ. ಹಲೋ ಹಲೋ ಹಲೋ ನಮಸ್ತೆ, ನಾವು ರೋಣ ತಾಲೂಕು ಹಿರಾಳಿಂದ ಮಾತಾಡಿದ್ರಿ. ತಮ್ಮ ಹೆಸರು? ರಾಜೇಶ್ ಸಾಹೇಬ್ ರಾಟೀಲ್. ಪ್ರಶ್ನೆ ಕೇಳಿರಿ ಸರ್. ಈಗ ಕಾಲು ಬಾಳ ಇದಾಗ್ತದ್ರಿ ಮೇಡಮ್, ಅಡ್ಡಾಡಕ್ ಆಗುವಂತೆ ಸಣ್ಣ ವಯಸ್ಸಿನಾಗ ಕಾಲು ಇದಾಗ್ತದ್ರಿ. ಏನಾಗ್ತಾವ ಕಾಲು? ಅಡ್ಡಾಡಿದ್ರೆ ಗುಳಿಗೆ ತಗೊಂಡಾಗ ಕರೆಕ್ಟ್ ಇರ್ತೀರಿ ಮೇಡಮ್, ಗುಳಿಗೆ ಬಿಟ್ಟು ಅಂದ್ರೆ ಅಡ್ಡಾಡಕ್ ಆಗೋದಿಲ್ಲ. ಅಲ್ಲ, ಕಾಲು ಅಂದ್ರೆ ಕಾಲಿನ ಪಾದನೋ ಮೊಣಕಾಲು ಎಲ್ಲಂತ ಹೇಳ್ಬೇಕಲ್ಲ ನೀವು ಡಾಕ್ಟರ್? ನಮಸ್ತೆ. ನೀವು ಈಗ ನೀವು ಒಂದು ಲಕ್ಷಣ ಹೇಳಿದ್ರಿ ಅಂತಂದ್ರೆ ಅದನ್ನ ನಿರ್ಧರಿಸಲು ಕಷ್ಟ ಆಗ್ತದೆ. ಹತ್ರದ ವೈದ್ಯರಿಗೆ ನೀವು ಭೇಟಿ ಆದರೆ ನಮ್ಮ ಆಗಲೇ ಇನ್ನೊಬ್ರಿಗೆ ಹೇಳ್ದಂಗೆ ಕೂಡ ನೀವು ಅದ್ರ ನೀವು ಅವ್ರ ಕ್ಲಿನಿಕಲ್ ಹಿಸ್ಟ್ರಿ ತೊಗೊಂಡು ನಿರ್ಧರಿಸ್ತಾರೆ ನಿಮಗೆ ಯಾವ ಥರದ ತೊಂದರೆ ಅನ್ನೋದು. ವಾತ ನಿಜವಾಗ್ಲೂ ಇದೆಯಾ ಅಥವಾ ಬೇರೆ ತೊಂದರೆಯಿಂದ ನಿಮಗೆ ಮೊಣಕಾಲಲ್ಲಿ ನೋವು ಬರ್ತಾ ಇದೆಯಾ ಅನ್ನೋದು, ಅದ್ರ ನಂತರ ನಿಮ್ಮ ಚಿಕಿತ್ಸೆ ಆಗುತ್ತೆ. ಅಲ್ಲ, ಅದಕ್ಕೇನೆ ತೋರಿಸ್ಕೋಬೇಕು ಅಂದ್ರು ಅವರು. ಹಲೋ ನಮಸ್ತೆ ರೀ. ನಮಸ್ತೆ, ನಾನು ಶಿವಲಿಂಗಯ್ಯ ಹಿರೇಮಠರಿ, ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕುಳಿಂದ ಮಾತಾಡ್ತಾರೆ. ಕೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂದ್ರಿ, ಈ ಯುರಿಕ್ ಆಸಿಡ್ ನಾನ್ ವೆಜ್ ಅಷ್ಟೇ ಇರ್ತದ್ರೆ ಸಸ್ಯಾಹಾರದಲ್ಲಿಯೂ ಇರುತ್ತದಂತ ಒಂದು ಪ್ರಶ್ನೆ. ಓಕೆ, ಸೊ ಇದು ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾನು ಅವಾಗೆ ಹೇಳ್ದಂಗೆ ನ್ಯೂಕ್ಲಿಕ್ ಆಸಿಡ್ನ ಪ್ರಮಾಣ ಈ ಮಾಂಸಾಹಾರದಲ್ಲೇ ಹೆಚ್ಚು, ಜೀವಕೋಶಗಳು ಮಾಂಸಾಹಾರದಲ್ಲೇ ಹೆಚ್ಚು, ಅದನ್ನು ಒಪ್ತಿರಲ್ಲ. ಸೊ ಅಲ್ಲಿಂದ ಬರ್ತದೆ ಇದು, ನ್ಯೂಕ್ಲಿಕ್ ಆಸಿಡ್ನ ವಿಲೇವಾರಿ ಬ್ರೇಕ್ ಡೌನ್ ಅಂತ ಹೇಳ್ತೀವಲ್ಲ, ಅದರ ಅಂತಿಮ ಘಟ್ಟನೇ ಯೂರಿಕ್ ಆಸಿಡ್. ಸೊ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದು. ಬರಲೇಬಾರ್ದು ಅನ್ನೋದು ನಾವು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಸೊ ಒಳ್ಳೆ ಆಹಾರ ಇದು ಶಿಸ್ತಿನ ಜೀವನ ಶೈಲಿ ಆಹಾರ ಶೈಲಿ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಹಲೋ ಹಲೋ ಎಸ್ಎಂ ಡಾಕ್ಟರ್ ಅಲ್ರಿ? ಮಂಜುನಾಥ್ ಪ್ರಶ್ನೆ ಕೇಳಿದ್ರಲ್ಲ ಈಗ ಅಲ್ರಿ, ಅಂದ್ರೆ ಈಗ ನಾ ಇನ್ನೊಂದು ಕ್ವಶನ್ ಕೇಳಬೇಕಾಯ್ತಾರೆ, ಅದ್ರ ಸಂಬಂಧ ಹಚ್ಚಿದೆ ಮತ್ತೆ. ಹೇಳ್ರಿ. ಏನ್ರಿ, ನಾನು ಕಾರ್ಯಕ್ರಮದ ಕೊನೆಗೆ ಡಾಕ್ಟರ್ ಫೋನ್ ನಂಬರ್ ಹೇಳ್ತೇನೆ. ಹಲೋ ಹಲೋ ನಮಸ್ತೆ. ಹಲೋ ಕೇಳ್ತದ ಮಾತಾಡ್ರಿ. ಹಲೋ ಮಾತಾಡ್ರಿ, ಕೇಳಿಸ್ತದೆ ನಮಗೆ. ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್. ಹಲೋ ಹಲೋ ಹಲೋ ಡಾಕ್ಟರ್, ಇದೊಂದು ಪ್ರಶ್ನೆ ಇತ್ತು. ಹಲೋ ಹಲೋ ರೀ, ಹೇಳ್ರಿ. ಚಿಕ್ಕ ಪರ್ಸಲ್ಲಿಂದ ರಮೇಶ್ ಕಂಕಮಳಿ ರೀ. ಪ್ರಶ್ನೆ ಕೇಳ್ರಿ ರಮೇಶ್. ನಮ್ಗೆ 61 ವಯಸ್ಸು ರೀ ಈಗ ರೀ. ಹ್ಞೂ. ಬಿ ಪಿ ಶುಗರ್ ಐತ್ರಿ ನಮ್ದು, ಶುಗರ್ ಇದು ಆಗಿ ಹೆಬ್ಬಳ ಕಟ್ ಆತ ಸರ. ಹ್ಞೂ. ಈಗ ಕಾಲು ಬಳ್ಳಿಗೆ ಗುಳಿ ಹೇಳಕತ್ತಾರ ಸರ್, ಯಾವ ಕಾರಣಕ್ಕೋಸ್ಕರ? ಅದು ನಿಮ್ದು ಶುಗರ್ ಸಂಬಂಧಿತ ಆಗನ್ಸುತ್ತೆ, ನಿಮ್ದೇನು ಡಯಾಬಿಟಿಸ್ ಅದಲ್ಲ ಅದ್ರ ಸಂಬಂಧಿತ ಅನ್ಸುತ್ತೆ, ಇದು ಸಂಧಿವಾತ ಅಲ್ಲ ಅಂತ ಅನ್ಸುತ್ತೆ. ಹತ್ತಿರದ ವೈದ್ಯರಿಗೆ ಸಂಪರ್ಕಿಸ್ರಿ. ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ನಾನು 15 ತಾಲೂಕು ಕಟಗಿಯಲ್ಲಿ ಅಡಿಯಪ್ಪ ಅವರೇ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಅಡಿಯಪ್ಪ ಅವ್ರೆ. ನಮ್ಗೆ ಹಿಂಗ ಇದ್ರಿ, ಎರಡು ಕಾಲಾಗ ಪಾದದಾಗ ಒಳಗೆ ಎಲ್ಲ ಸೀಳಕ್ ಬಿದ್ದಾವ್ರಿ, ಈಗ ಹಿಂಬಿಡದಾಗೂ ಸೀಳಿ ಅವ್ರಿ ಅಂತ. ಇವು ಹೆಬ್ಬಜ್ಜಿ ನಡವಳಕ ಎಡಿ ಗೆರಿ ಇರ್ತದ್ರಿ, ಅಲ್ಲಿ ಎಲ್ಲ ಸೀಳಿ ಆದ್ರಿ ಸರ್ ಮೇಡಮ್. ಅಡಿಯಪ್ಪ ಅವ್ರ, ಇದು ಸಂಧಿವಾತದ ಪ್ರಶ್ನೆ, ಕಾಲ್ ಸೀಳಿದ್ರದ ಬಗ್ಗೆ ಅಲ್ಲ. ಹಲೋ ಸರ್, ಫಾರಿನ್ದಾಗ ಆರ್ಥೋಟಿಕ್ ಪಾರ್ಟ್. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗದ್ದಾಳ ಗ್ರಾಮದಿಂದ ಚಿದಾನಂದ ಬಿರಾದರ್ ಅಂತ ಹೇಳಿ ಮಾತನಾಡ್ತಾ ಇದ್ದೀನಿ ಮೇಡಮ್. ಪ್ರಶ್ನೆ ಕೇಳ್ರಿ ಚಿದಾನಂದ್ ಅವ್ರೆ. ಮೇಡಮ್ ಅವ್ರೆ, ನನ್ನ ತಾಯಿ ಅವರಿಗೆ ನರಗಳ ವೀಕ್ ಆಗಿ ಬಟ್ ಸ್ವಲ್ಪ ಮೊಳಕಾಲು ಎರಡು ನೋವಾಗಿದೆ, ಕೆಳಗೆ ಕುತ್ಕೊಳಕ್ ಬರ್ತಾ ಇಲ್ಲ, ನಡೆಯುವಾಗ ಮೂಮೆಂಟ್ ಆಗ್ತಾ ಇಲ್ಲ ಮೇಡಮ್. ನಿಮ್ಮ ತಾಯಿಯವ್ರಿಗೆ ಏನಾದ್ರೂ ಸಲಹೆ ಸಿಗಬಹುದಾ? ನಿಮ್ಮ ತಾಯಿಯವ್ರಿಗೆ ಈಗ ವಯಸ್ಸಾಗಿರೋದ್ರಿಂದ ವಯಸ್ಸಹಜವಾಗಿ ಮೂಳೆ ಸೌಕಳಿ ಅಂತ ನಾ ಆಗ್ಲೇ ಹೇಳದ್ನಲ್ಲ, ಆಸ್ಟಿಯೋ ಆರ್ಥರೈಟಿಸ್ ಆಗಿರೋ ಸಾಧ್ಯತೆ ಹೆಚ್ಚಿದೆ. ಈ ವಯಸ್ಸಿನಲ್ಲಿ ಅವರಿಗೆ ಈ ಸಂಧಿವಾತ ಬರುವಂತ ಸಾಧ್ಯತೆಗಳು ಕಡಿಮೆ. ಸೊ ವಯಸ್ಸಾಗಿ ಬರುವಂತ ಆಸ್ಟಿಯೋಆರ್ಥರೈಟಿಸ್ ಹೆಚ್ಚು. ಹತ್ರದ ವೈದ್ಯರಿಗೆ ನೀವು ಸಂಪರ್ಕಿಸ್ರಿ, ಅಲ್ಲಿ ಆಸ್ಟಿಯೋಆರ್ಥರೈಟಿಸ್ ಏನು ಚಿಕಿತ್ಸೆ ಇದಾರ್ ಸರ್. ಓಕೆ, ಹೆಚ್ಚಿನ ಪರೀಕ್ಷೆ ಮತ್ತು ಹೆಚ್ಚಿನ ಇದಕ್ಕೆ ನೀವು ಸಂಪರ್ಕಿಸ್ರಿ, ಆರಾಮ ಆಗ್ತಿಲ್ಲ ಅಂತ ಅದು ಹೆಚ್ಚು ಏನಾಗ್ತದೆ ನೋಡ್ಬೋದು. ಏನು ಏನು ಹೇಳ್ರಿ ಚಿದಾನಂದ್? ಆಸ್ಪತ್ರೆಯಲ್ಲಿ ಮೇಡಮ್ ಇವಾಗ ವಾರದಲ್ಲಿ ಎಷ್ಟು ಜನ ಸಿಗ್ತಾರೆ? ನಾ ಹೇಳ್ತೀನಿ, ಒಂದ್ ಎರಡು ನಿಮಿಷ ಕೇಳ್ರಿ ರೇಡಿಯೋ, ಹೇಳ್ತೀನಿ ಈಗ ನಾನು. ಥ್ಯಾಂಕ್ ಯು ಮೇಡಮ್ ಅವರೇ. ಹಲೋ ಸರ್, ಫಾರಿನ್ದಾಗ ಆರ್ಥರೈಸ್. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಹೆಬ್ಬಟ್ಟಿನಾಗ ಒಂದು ಅಕ್ಕಿ ಒಂದು ನುಸಿದಂಗ ಮಾಡ್ತದ ಮೇಡಮ್. ಹೇಳಿ ಹೇಳ್ತಾರೆ. ಯಾವಾಗಿಂದ ಹಿಂಗ ಆಗ್ತಾ ಇದೆ ನಿಮಗೆ? ಈಗೊಂದು ನಾಲ್ಕೈದು ವರ್ಷ ಆತ್ರಿ ಇದ ಒಳಗೊಂದು ಎಮ್ಮೆ ಕಡಿಮೆ ಆಕತ್ರಿ, ಒಂದು ಗುಡಿಗೆ ತಗೋಣ ಮತ್ತ ಒಂದು ಟ್ರಿಪ್ ಬಿಟ್ಟರೆ ಗಜ್ಜಿಗೆ ಮತ್ತ ಚಲೋ. ಇದು ಇರುವಂತ ಚಾನ್ಸಸ್ ಇದೆ ನಿಮಗೆ. ನಾ ಹೇಳದ್ನಲ್ಲಿ ಯೂರಿಕ್ ಆಸಿಡ್ ಸಂಬಂಧಿಸಿದ ಇವತ್ತು ಇರುವಂತ ನಿಮ್ ಸಾಧ್ಯತೆ ಹೆಚ್ಚಿದೆ. ನೀವೊಮ್ಮೆ ಆಸ್ಪತ್ರೆಗೆ ಬಂದ್ರೆ ನಾ ಹೇಳಿದ್ನಲ್ಲ ನಿಮಗೆ, ಆ ಥರದ ಪರೀಕ್ಷೆ ನಿಮ್ಮ ಕ್ಲಿನಿಕಲ್ ಹಿಸ್ಟ್ರಿ ತಗೊಂಡು ನಾವು ನಿರ್ಧರಿಸ್ತೀವಿ ನಿಮಗೆ ಇದೇನಾ ಇಲ್ಲ ಅನ್ನೋದನ್ನ. ಡಾಕ್ಟ್ರೆ, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಕಾರ್ಯಕ್ರಮ ಮುಗಿತಾ ಬಂತು. ಕೇಳುಗ್ರೆ, ಇವತ್ತಿನ ವಿಷಯ ಯೂರಿಕ್ ಆಸಿಡ್ ಸಂಬಂಧಿತ ಸಂಧಿವಾತ ಆಗಿತ್ತು. ನಿಮಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಇವರು ಸೋಮವಾರದಿಂದ ಶನಿವಾರದವರೆಗೆ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247719. ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಹೋಗಬಹುದು. ಆಸ್ಪತ್ರೆಯ ವಿಚಾರಣೆಗಾಗಿ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ಈ ವಾರದ ಪ್ರಶ್ನೆ, ಯೂರಿಕ್ ಆಸಿಡ್ನಿಂದಾಗುವ ಸಂಧಿವಾತ ದೇಹದ ಯಾವ ಸಂಧುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಇನ್ನೊಮ್ಮೆ ಹೇಳ್ತೀನಿ, ಯೂರಿಕ್ ಆಸಿಡ್ನಿಂದಾಗುವ ಸಂಧಿವಾತ ದೇಹದ ಯಾವ ಸಂಧುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ ಇಲ್ಲಿಗೆ ಕಳಿಸ್ಕೊಡ್ಬೇಕು. ದಿನಾಂಕ 22/7/25 ಕೇಳಿದ ಪ್ರಶ್ನೆ, ಅಪಸ್ಮಾರ ರೋಗ ಮೆದುಳಿನ ನರಕೋಶಗಳಲ್ಲಿ ಆಗುವ ಯಾವ ಬದಲಾವಣೆಗಳಿಂದ ಬರುತ್ತದೆ ಅನ್ನೋದಾಗಿತ್ತು. ಸರಿಯಾದ ಉತ್ತರ, ಅಪಸ್ಮಾರ ರೋಗ ಮೆದುಳಿನ ನರಕೋಶಗಳಲ್ಲಿ ಆಗುವ ಅಸಹಜ ವಿದ್ಯುತ್ ಕ್ರಿಯೆಯಿಂದ ಬರುತ್ತದೆ. ಬಹುಮಾನವನ್ನು ಗಳಿಸಿದವರು ಸುರೇಶ್ ಎಂ.